ಮುಂದಾಗದಂತೆ ಕ್ರಮ, ಇಂಧನ ಸಚಿವ ಕೆಜೆ ಜಾರ್ಜ್. ದ್ವಿತೀಯ ಪಿಯುಸಿ ಪರೀಕ್ಷೆ ನಾಳೆಯಿಂದ ಆರಂಭ, ಸುಗಮ ಪರೀಕ್ಷೆಗಾಗಿ ಸಕಲ ಸಿದ್ದತೆ. ಇಂದು ರಾಷ್ಟೀಯ ವಿಜ್ಞಾನ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ ಆಯೋಜನೆ, ಹಾಗೂ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ನಾಳೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ಚಂದ್ರಶೇಖರ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಅರಳುಗುಪ್ಪೆಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದ ಮೂಡಿಬರಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಈಗ ಕೇಳಿ ಪ್ರಗತಿಪರ ರೈತರಾದ ಚಂದ್ರಶೇಖರ್ ಗೌಡ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಮೆಕ್ಕೆಜೋಳದ ಕೃಷಿ ಹೇಗೆ ಮಾಡೋದು, ಮೆಕ್ಕೆಜೋಳದ ಕೃಷಿಯ ಅನುಭವವನ್ನು ನಾವಿವತ್ತು ಹಂಚಿಕೊತಾ ಇದ್ದೇವೆ. ನಮ್ಮ ಜೊತೆಗೆ ಪ್ರಗತಿಪರ ರೈತರಾದ ಚಂದ್ರಶೇಖರ್ ಗೌಡ ಕೋಳೂರವರು ನಮ್ಮ ಜೊತೆಗಿದ್ದಾರೆ. ಚಂದ್ರಶೇಖರ್ ಗೌಡ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಮೆಕ್ಕೆಜೋಳದ ಅನುಭವವನ್ನು ಹೇಳಬೇಕು. ಪ್ರಗತಿಪರ ರೈತ ಚಂದ್ರಶೇಖರ್ ಗೌಡ ಅವರು ತಮ್ಮ ಅನುಭವವನ್ನು ಹಂಚಿಕೊತಾ ಇದ್ದಾರೆ. ಸರ್, ಮೆಕ್ಕೆಜೋಳವನ್ನು ನಾವು ಪ್ರಮುಖವಾಗಿ ಹಿಂಗಾರಿನಲ್ಲಿ ಮುಂಗಾರಿನಲ್ಲಿ ಬೆಳೆಯಬಹುದು. ಮುಂಗಾರಿನಲ್ಲಿ ಆಮೇಲೆ ಮಳೆಯಾಶ್ರಿತ ಬೆಳೆಯಾಗಿಯೂ ಬೆಳೆಯಬಹುದು, ನೀರಾವರಿಯಲ್ಲಿಯೂ ಬೆಳೆಯಬಹುದು. ಮಳೆಯಾಶ್ರಿತ ಬೆಳೆಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ. ನೀರಾವರಿಯಲ್ಲಿ ಪ್ರತಿ ಸತ ಎಕರೆಗೆ 30-45 ಕ್ವಿಂಟಲ್ ವರೆಗೂ ಪಡ್ಕೊಂಡಿದ್ದೀವಿ, ನಾವು ಪಡೆದಿದ್ದೀವಿ. ಆಯಿತು. ಈಗ ತಾವು ಬೇರೆ ಬೇರೆ ಬೆಳೆನೂ ಕೂಡ ತಮ್ಮ ಹೊಲದಲ್ಲಿ ಬೆಳೀತಾ ಇದ್ದಾರೆ. ಈ ಒಂದು ಮೆಕ್ಕೆಜೋಳನ ತಾವು ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ? ಈ ಅಕಾಡೆಮಿಕ್ ಇಯರ್ ಈ ಸಲ ನಾನು 5 ಎಕರೆಯಲ್ಲಿ ಹಾಕಿದ್ದೀನಿ. ಗಂಗಾ ಕಾವೇರಿ ತಳಿಯನ್ನು ಹಾಕಿದ್ದೀನಿ. ಸುಮಾರು ಏನಿಲ್ಲ ಅಂದ್ರೆ ಅದು 10-12 ಅಡಿ ಎತ್ತರನೂ ಬಂದಿದೆ. ಕಾಯಿ ಕೂಡ ತೆನೆ ಕೂಡ ಬಹಳ ದಪ್ಪ ಇದೆ. ಈ ಸಲ ನಾನು ಏನಿಲ್ಲ ಅಂದ್ರೂ ಎಕರೆಗೆ 40 ಕ್ವಿಂಟಲ್ ನಿರೀಕ್ಷಣೆಯಲ್ಲಿದ್ದೀನಿ. ಕಳೆದ ಅನೇಕ ವರ್ಷಗಳಿಂದ ತಾವೇ ಈ ಒಂದು ಬೇರೆ ಬೇರೆ ಬೆಳೆ ಜೊತೆಗೆ ಈ ಒಂದು ಮೆಕ್ಕೆಜೋಳನೂ ಮಾಡ್ಕೋತಾ ಬರ್ತಾ ಇದ್ದೀರಿ. ತಮ್ಮ ಅನುಭವ ಏನು ಹೇಳ್ತದೆ ಗೌಡ್ರೆ? ಈಗ ಹಳೆಯ ಸಾಂಪ್ರದಾಯಿಕ ತಳಿಗಳನ್ನು ನಿಮ್ಮ ಕುಟುಂಬದವರು ಬೆಳೆಸ್ಕೋತಾ ಬರ್ತಾ ಇದ್ದೀರಿ, ತಾವು ಕೂಡ ಈ ಬೆಳೆ ಈ ಹೊಸ ತಳಿಯನ್ನು ಹಾಕಿ ಯಾವ ಒಂದು ವ್ಯತ್ಯಾಸದ ಒಂದು ಬೆಳೆಯಲ್ಲಿ ಕಂಡುಕೊಂಡಿದ್ದೀರಿ? ವ್ಯತ್ಯಾಸದಲ್ಲಿ ಅಂದ ಸರ್ ಇಳುವರಿಯಲ್ಲಿ ಹೆಚ್ಚು ಕಂಡಿದ್ದೀವಿ. ಆಮೇಲೆ ಈ ಪಶು ಆಹಾರ ಸುಮಾರು ಎಕರೆಗೆ ಏನಿಲ್ಲ ಅಂದರೂ ನಮಗೆ 4-5 ಟನ್ವರೆಗೂ ಸೊಪ್ಪೆ ಸಿಗುತ್ತೆ. ಅಂದರೆ ಈ ಮೆಕ್ಕೆಜೋಳದಲ್ಲಿ ಈ ಬೆಳೆಗಿಂತ ಜಾಸ್ತಿ ಈಗ ಇದೇ ಹುಲ್ಲೇ ಜಾಸ್ತಿ ಬರ್ತದಲ್ಲ? ಅಲ್ಲ, ಹುಲ್ಲೂ ಬರುತ್ತೆ, ಸಮಾನಾಂತರವಾಗಿ ಪೌಡರ್ ಅಂತ ನಾವು ಹೇಳ್ತೇವೆ, ಪೌಡರ್ ಹೌದು, ಅದು ಬರುತ್ತೆ, ಸಮಾನಾಂತರವಾಗಿ ಕಾಳು ಬರುತ್ತೆ. ಅದರಲ್ಲಿ ಇತ್ತೀಚೆಗೆ ಬೇರೆ ಬೇರೆ ತಳಿಗಳು ಬಂದಿದ್ದಾವೆ ಫುಡ್ಗೋಸ್ಕರ. ಅದು ಹಾಕಿ ಮೆಕ್ಕೆಜೋಳ ನಾವು ನಾಟಿ ಮಾಡಿ 2-60 ದಿವಸಗಳಿಗೆ ವಿತ್ ಅದು ತೆನೆ ಜೊತೆಗೇನೆ ಕಟಿಂಗ್ ಪೌಡರ್ ಮಾಡ್ತಾರೆ ಅದು. ಅಥವಾ ನಾವು ಬರೇ ಮೆಕ್ಕೆಜೋಳನ ತೆಗೆದುಕೊಂಡು ಸೊಪ್ಪೆನ ಮಾತ್ರ ಪಶು ಆಹಾರ, ಎರಡೂ ಟೈಪ್ ಇದೆ. ಅದು ತೆನೆದು ಕೂಡ ನಾವು ಪೌಡರ್ ಮಾಡಿದ್ರೆ ಪೌಷ್ಟಿಕಾಂಶ ಹೆಚ್ಚಿರುತ್ತೆ, ಅದ ಪಶುಗಳಿಗೆ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ ಒಂದು ಇದಿದೆ. ಆದ್ರೆ ಅದೊಂದೇ ಮಾಡ್ಕೊಂಡ್ರೆ ರೈತರಿಗೆ ನಷ್ಟ ಆಗುತ್ತೆ. ಇತ್ತ ಕಾಳನ್ ಮೆಕ್ಕೆಜೋಳನೂ ಬೇಕು, ಪಶು ಆಹಾರಕ್ಕೆ ಸೊಪ್ಪೇನೂ ಬೇಕಾಗುತ್ತೆ. ಈಗ ಸಾಂಪ್ರದಾಯಿಕ ತಳಿ ಮೆಕ್ಕೆಜೋಳ ಬೆಳೆದ್ರೆ ಹೆಂಗೆ? ಸಾಂಪ್ರದಾಯಿಕ ತಳಿ ತಗೊಳಿದ್ರೆ ಇಳುವರಿ ಕಡಿಮೆ ಆಗುತ್ತಲ್ಲ? ಹೌದು, ಇಳುವರಿ ಕಡಿಮೆ ಆಗುತ್ತೆ, ಸೊಪ್ಪೆ ಅದು ಹೈಟೂ ಕಡಿಮೆ ಆಗುತ್ತೆ. ಆಮೇಲೆ ಪಶು ಮೇವು, ಮೇವು ಹೆಂಗ್ ಬರ್ಬೋದು? ಪಶು ಮೇವು ಕೂಡ ಕಡಿಮೆ ಆಗುತ್ತೆ. ಓಹೋ, ಅಲ್ಲೂ ಕೂಡ ಅಲ್ಲಿ ಎಲ್ಲವೂ ಕಡಿಮೆ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಮೆಕ್ಕೆಜೋಳದಲ್ಲಿ ಬೆಲೆನೂ ಸರ್ಕಾರ ಗರಿಷ್ಠ 2,400 ಕ್ವಿಂಟಲ್ ಅಂತ ನಿಗದಿ ಮಾಡಿದೆ. ರೈತರಿಗೆ ನೆರವು ಬಂದಿದೆ, ಇದೆ. ಇದರಿಂದನು 30-40 ಕ್ವಿಂಟಲ್ ಬರೋದ್ರಿಂದ ರೈತರಿಗೆ ಯಾವುದೇ ತರಹ ನಷ್ಟನೇ ಇಲ್ಲ. ಆಮೇಲೆ ಇದರಲ್ಲಿ ಕೀಟಬಾಧೆ ಕಡಿಮೆ. ಪ್ರಾರಂಭಿಕ ಹಂತದಲ್ಲಿ 2 ಹಂತದಲ್ಲಿ ಕೀಟಗಳು, ಒಂದು ಸೈನಿಕ ಹುಳು ಅಂತ ಕಳೆ ಬರುತ್ತೆ, ಅದು ನಿಯಂತ್ರಣ ಮಾಡಿಕೊಳ್ಳುವಂತ ರೋಗ ಕೀಟ ಮಾಡ್ಕೊಳ್ಬಹುದು. ನಾವು ಸ್ವಲ್ಪ ಜಾಗೃತವಾಗಿ ಮಾಡಿಕೊಂಡ್ರೆ ಅದು ನಿಯಂತ್ರಣ ಆಗುತ್ತೆ. ಅದು ಒಂದು 4 ಅಡಿ ಹೈಟ್ ಆದ್ಮೇಲೆ ಅದು ರೋಗ ಬಾಧೆ ಕಡಿಮೆ ಆಗುತ್ತೆ. ಆದ್ರೆ ಸ್ವಲ್ಪ ನೀರಾವರಿಯಲ್ಲಿ ಮಾಡೋದ್ರಿಂದ ಇಳುವರಿ ಹೆಚ್ಚು ಬರುತ್ತೆ, ರೈತರಿಗೆ ಅನುಕೂಲನೂ ಆಗುತ್ತೆ. ಸಾಮಾನ್ಯಗೀಗ ಮೆಕ್ಕೆಜೋಳದ ಬೆಳೆ ಬೇಸಾಯ ಮಾಡುವಂತ ರೈತರಿಗೆ ಕಳೆ ನಿರ್ವಹಣೆ ದೊಡ್ಡ ತಲೆಬಿಸಿ ಅಂತ. ಹೌದು, ಏನು ನೀವು ಹೇಳಿದಂತೆ ಕಳೆ ನಿರ್ವಹಣೆ ಹಿಂದಿನ ದಿನಮಾನದಲ್ಲಿ ಬಹಳ ಇತ್ತು. ಆಮೇಲೆ ಕೃಷಿ ಕಾರ್ಮಿಕರ ಕೊರತೆ ಇತ್ತು, ಇದರಿಂದ ಇಳುವರಿ ಮೇಲೂ ಕುಂಠಿತ ಬೀರ್ತಿತ್ತು, ನಿಜ. ಆದ್ರೆ ಇತ್ತೀಚೆಗೆ ಈ ಕಳೆನಾಶಕಗಳು ಬಂದಿರೋದ್ರಿಂದ ಕಳೆ ನಿಯಂತ್ರಣ ನಮ್ಮ ರೈತ ಬಾಂಧವರಿಗೆ ಸುಲಭ ಆಗಿದೆ, ಅದು ನಾನು ಪ್ರಯೋಗಿಸಿದ್ದೀನಿ. ಈಗ ಗೌಡ್ರೆ, ತಾವು 5 ಎಕರೆಯಲ್ಲಿ ಒಂದು ಮೆಕ್ಕೆಜೋಳನ ಬೆಳೀತಾ ಇದ್ದೀರಲ್ಲ, ತಾವು ತಾಂತ್ರಿಕ ಪದ್ಧತಿಯನ್ನ ಅನುಸರಿಸಿದ್ದೀರಾ ಹೇಗೆ? ಅಂದ್ರೆ ಈಗ ಉಪಕರಣಗಳು ಸಾಕಷ್ಟು ಬಂದಾವೆ ಇವತ್ತು, ತಾಂತ್ರಿಕನೂ ಇದೆ, ಸಂಪ್ರದಾಯನೂ ಇದೆ. ತಾಂತ್ರಿಕವಾಗಿ ಯಾವ ತಾಂತ್ರಿಕವಾಗಿ ಈಗ ಟ್ರಾಕ್ಟ್ರಿ ಉಳಿಮೆ ಟ್ರಾಕ್ಟರ್ ಮಾಡ್ತೀರಿ? ಟ್ರಾಕ್ಟ್ರಿ ಉಳಿಮೆ, ಟ್ರಾಕ್ಟ್ರಿ ಕೂಡ ಬಿತ್ತನೆ, ಟ್ರಾಕ್ಟ್ರಿ ಕೂಡ ಬಿತ್ತನೆ ಮಾಡಿದ್ವಿ ಸಲ. ನಾನೇ ಟ್ರಾಕ್ಟ್ರಿ ಕೂಡ ಬೀಜ. ಆದ್ರೆ ನಾವು ಲೇಬರ್ ಇಟ್ಟು ಸೀಡ್ ಅನ್ನು ನಾವು ಉಳೋದ್ರಿಂದ ಟ್ರಾಕ್ಟ್ರಿ ಕೂಡ ಉಳೋದ್ರಿಂದ ಸ್ವಲ್ಪ ಟ್ರಾಕ್ಟ್ರಿಯಿಂದ ಬೀಜ ಹೆಚ್ಚು ಹೋಗುತ್ತೆ, ಜಾಸ್ತಿ ಹೋಗುತ್ತೆ, ನಿಜ. ಎಕರೆಗೆ 1.5 ಕೆಜಿ ಹೆಚ್ಚು ಹೋಗುತ್ತೆ. ನಾವು ಕೃಷಿ ಕಾರ್ಮಿಕರನ್ನು ಉಪಯೋಗಿಸಿ ಮಾಡಿದ್ರೆ 2 ಕೆಜಿ ಕಡಿಮೆ ಆಗುತ್ತೆ. ಆದರೆ ನಾವು ಎಷ್ಟು ನಿಖರವಾಗಿ ನಾವು ಏನೋ ಒಂದು ಗೇಣು ಒಂದು ಚೌಟ್ ಅಂತ ಹೇಳ್ತೀವಲ್ಲ, ನಾವು ಅಷ್ಟು ಬೀಜ ಹಾಕ್ಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ, ಒಂದೊಂದ್ಸಲ ಟೆಕ್ನಿಕಲಿ 2 ಬೀಜ ಬೀಳುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ. ಸ್ವಲ್ಪ ಹೆಚ್ಚು ಆದ್ರೆ ಇದು ಸುಧಾರಿತ ಉಪಕರಣಗಳು ಬಂದವೆ, ಬಂದಿದೆ ಬಂದಿದೆ. ಅವನ್ನ ನೀವು ಹಂತ ಹಂತವಾಗಿ ಅವನ್ನು ನೀವು ನಿಮ್ದು ಕೂಡ ಅದಕ್ಕೆ ಅನುಭವ ಸಾಕಾಗಲ್ಲ. ನಮ್ಮ ಅನುಭವ ಹೆಚ್ಚಿಗೆ ಆದಂಗೆ ಈ ಇಕ್ವಿಪ್ಮೆಂಟ್ ಗಳು ಕೂಡ ಜಾಸ್ತಿ ಕೆಲಸ ಕೊಡಕ್ಕೆ ಇಷ್ಟ ಪಡ್ತವೆ, ಕೊಡ್ಕೊಂತ ಹೋಗ್ತಾವೆ ಹೋಗ್ತೇವೆ. ಬದಲಾವಣೆ ಇದಂತ ನಿರಂತರವಾಗಿ ಇರು ಪ್ರಕ್ರಿಯೆ ಇದು. ಪ್ರತಿಯೊಂದು ಬದುಕಿನಲ್ಲಿ ಅವನು ಕೃಷಿ ಬದುಕಿನಲ್ಲಿ ಹೊಸ ಹೊಸ ತಕ್ಕಾಗ ಬದಲಾವಣೆ, ಹೊಸ ಹೊಸ ತಾಂತ್ರಿಕತೆನೂ ಬರುತ್ತೆ. ಹಳೆ ತಾಂತ್ರಿಕತೆನೂ ತಪ್ಪಲ್ಲ, ಹೊಸ ತಾಂತ್ರಿಕ ನಾವು ಅನುಸರಿಸುದು ತಪ್ಪಲ್ಲ. ಒಳಿತೆ ಇದೆ, ಅದನ್ನ ನಾನು ಕೂಡಿಸ್ಕೊಂಡು ಕೂಡಿಸ್ಕೊಂಡು ಮಾಡ್ಕೊಂತ ಹೋದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಹಂಗ್ ಮಾಡ್ತಾ ಮಾಡ್ತಾ ಈಗ ಜಾಸ್ತಿ ಜನ ಕೆಲಸಗಾರರು ಬೇಕಾಗದನ್ನ ಇದು 10 ಜನ ಬೇಕಾದ ಬದಲಿಗೆ ಇದು ಒಂದೇ ತಾಂತ್ರಿಕವಾಗಿ ಮಾಡ್ಕೊಂಡು. ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ, ಅದು ತೆನೆ ಕಟಾವು ಬಂದ ನಂತರ ತೆನೆ ಮುರಿದು ಕೆಳಗಡೆ ಹಾಕಿ ಲೋಡ್ ಮತ್ತೆ ಒಂದು ಬಂಡಿ ಅಥವಾ ಟ್ರ್ಯಾಕ್ಟರ್ ಕೂಡ ಲೋಡ್ ಮಾಡಿಸ್ಕೊಂಡು ಒಂದ್ ಕಡೆ ಹಾಕಿ ಮತ್ತೆ ಅದ್ರ ನಾವೇನಾದ್ರು ಸ್ವಾಮಿ ಅಂತ ಹೇಳಿ ಪುಚ್ಛ ಅಂತ ಹೇಳ್ತೀವಿ, ಅದನ್ನು ಸುಲಿದು ಆಮೇಲೆ ಜಿನ್ನಕ್ಕಾಗಿ ಕಾಳು ಮಾಡ್ತಿದ್ವಿ. ಇವಾಗ ತಾಂತ್ರಿಕ ಬಂದಿರೋದ್ರಿಂದ ಸ್ಟ್ಯಾಂಡಿಂಗ್ ಕ್ರಾಪ್ ನಲ್ಲೇನೆ ನಾವು ಇದು ಮಾಡಿಸಿಬಿಡುವುದು. ಸೀಡ್ ಒಂದ್ ಕಡೆ ಆಗುತ್ತೆ, ಸೊಪ್ಪೆ ಒಂದ್ ಕಡೆ, ಹಾರ್ವೆಸ್ಟ್ ಅಲ್ಲೇ ಮಾಡಿಬಿಡ್ತೀವಿ, ಕೊಯ್ಲಿನಲ್ಲೇ ನಾವು ಮಾಡಿಬಿಡುವ. ಕೊಯ್ಲು ಆಗಿಂದಾಗೆ ಹುಲ್ಲು ಹುಲ್ಲು ಬೇರೆ, ಕಾಳು ಬೇರೆ, ಮತ್ತೆ ಕಾಳು ಶೇಖರಣೆ ಬೇರೆ, ಒಟ್ಟಿಗೆ ಒಟ್ಟಿಗೆ ಆಗುತ್ತೆ. ಸಮಯನೂ ಉಳಿತಾಯ ಆಗುತ್ತೆ, ರೈತರಿಗೂ ಶ್ರಮನೂ ಕಡಿಮೆ ಆಗುತ್ತೆ, ಶ್ರಮನೂ ಕಡಿಮೆ. ಹಾಗಾಗಿ ಈಗ ಮೆಕ್ಕೆಜೋಳದ ಅವಧಿ ಈ ಕೇವಲ ಎಷ್ಟು ಬೆಳವಣಿಗೆ ದಿನ ಹಾಕಿದ್ರಿಂದ ಅಂದ್ರೆ ಬೀಜ ಹಾಕಿ ಮತ್ತೆ ಸಸಿ ಮಾಡಿ ಸಸಿ ಅಲ್ಲಿ ನೆಟ್ಟು ಮತ್ತೆ ಹಾರ್ವೆಸ್ಟ್ ಮಾಡೋ ತನಕ ಅಷ್ಟೇ ದಿನ ಬೇಕಾಗಲ್ಲ ನಿಮಗೆ, ಮುಂದೇನು ಬೇಕಾಗಲ್ಲ. ಸ್ವಲ್ಪ ದಿನ ನೀವು ಬಿಸಿಲಿಗೆ ಹಾಕ್ಲಿಕ್ಕೆ ಅಷ್ಟೇ ಬೇಕಾಗುತ್ತೆ. ಹುಲ್ಲು ಒಣಗಿಸ್ಕೋಬಹುದು, ಈ ಕಡೆ ಕಾಳನ್ನು ಒಣಗಿಸ್ಕೊಳಕ್ ಅದೇನು ಬಹಳ ಟೈಮ್ ಹಿಡಿಯೋದಿಲ್ಲ. ಈ ನಾವು ಹತ್ತಿ ಮೆಣಸಿನಕಾಯಿ ಈ ತರ ಕಮರ್ಷಿಯಲ್ ಕ್ರಾಪ್ಗಿಂತ ಮೆಕ್ಕೆಜೋಳ ರೈತರಿಗೆ ಶ್ರಮ ಕಡಿಮೆ ಅಂತ ನನ್ನ ಭಾವನೆ. ಹೌದು, ಯಾಕಂದ್ರೆ ಜಾಸ್ತಿ ಇದು ಕೆಲಸ ನಿರೀಕ್ಷೆ ಮಾಡಲ್ಲ, ಬೇಕಾಗಲ್ಲ, ಬಹಳ ಬೇಕಾಗಲ್ಲ. ಅದು ಏನಂದ್ರೆ ಮುಂದೆ 45 ದಿವಸದೊಳಗೆ ಶ್ರಮವನ್ನು ಬಯಸುತ್ತೆ, 45 ದಿವಸದ ನಂತರ ಬಯಸಲ್ಲ ಅದು. ಮತ್ತೆ ನಂತರ ಯಾವಾಗ ಬಯಸುತ್ತಂದ್ರೆ ಕಟಾವು, ಹಾರ್ವೆಸ್ಟ್ ಮಾಡೋ ಟೈಮ್ನಲ್ಲಿ ಅಷ್ಟೇ ಕಟಾವು. ನೀರಾವರಿ ಇಲ್ಲ ಆದ್ರೆ ಮಧ್ಯದಲ್ಲಿ ಒಂದು ನೀರು. ಈಗ ಸುಧಾರಿತ ತಳಿ ತಾವು ಯಾವ್ದಂದ್ರಿ? ಗಂಗಾ ಕಾವೇರಿ. ಗಂಗಾ ಕಾವೇರಿ ಉಪಯೋಗಿಸಿದೀನಿ, ಸಿಜೆಂಟಾ ಕಂಪ್ನಿದ್ರು ಅದೂ. ಅದು ಅವರು ಎಷ್ಟು ಅವಧಿಯ? ಅದು 110 ದಿವಸ. 110 ದಿವಸ, 100 ದಿವಸ, 100 ದಿವಸ, 105, 100 ಒಟ್ಟು ಗರಿಷ್ಠ ಮಿತಿ 110. 90 ರಿಂದ 110 ದಿವಸದಲ್ಲಿ ಬರುವಂತ ತಳಿಗಳು 3.5 ತಿಂಗಳ ಬಂದ್ಬಿಡುತ್ತೆ. ನೀವು ಈಗ ಈ ಬೆಳೆ ಮುಗಿದ ಮೇಲೆ ಇನ್ನೊಂದು ಬೆಳೆನೂ ಹಾಕೋಬಹುದಲ್ಲ? ಇದು ನಾವು ಮುಂಗಾರಿನಲ್ಲಿ ಹಾಕಿದ್ರೆ ಇನ್ನೊಂದು ಬೆಳೆ ಹಾಕ್ಬೋದು. ನೀ ಹಿಂಗಾರಿನಲ್ಲಿ ಹಾಕಿದ್ರೆ ಒಂದೇ ಬೆಳೆನ ಇದಾಗುತ್ತೆ. ಮುಂಗಾರಿನಲ್ಲಿ ನಾವು ಬಿತ್ತನೆ ಮಾಡಿದಾಗ ಇನ್ನೂ ಕಾಲಾವಧಿ ಇರುತ್ತಲ್ಲ, ನಂತರ ಅದು ಮತ್ತೆ ನಾವು ಹೊಲನ ತಯಾರು ಮಾಡಿ ಮತ್ತೆ ಬೀಜ ಇಟ್ಕೊಂಡ್ರು ಹಿಂಗಾರಿನಲ್ಲಿ ಕೂಡ ಎರಡು ಕ್ರಾಪ್ ಅನ್ನು ನಾವು ತೆಗಿಬಹುದು. ಮೂರು ಬೆಳೆ ತೆಗೆಯಕ್ಕೂ ಸಾಧ್ಯತೆ ಇದೆ. ಆದ್ರೆ ನಾವು ಉಪಯೋಗಿಸಿಲ್ಲ ತಾಂತ್ರಿಕ ಪದ್ಧತಿನ ಉಪಯೋಗಿಸ್ಬೇಕು. ತಾಂತ್ರಿಕ ಪದ್ಧತಿಯನ್ನು ಉಪಯೋಗಿಸ್ಬೇಕು, ತಾವ್ ಹೇಳಿದ್ದು ನಿಜ, ಒಪ್ಕೊಳ್ತೀನಿ. ಆದ್ರೆ ನಮ್ದು ಪೂರ್ವಿಕರು ಒಂದ್ ಮಾತು ಹೇಳ್ತಿದ್ರು, ಭೂಮಿ ಬಿಸಿಲು ಸುಡಬೇಕು, ಅದು ತನ್ನಟ್ಟಿಗೆ ತಾನೇ ಅದರ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತೆ. ಇಲ್ಲಿ ನೀವು ಬೇರೆ ಬೆಳೆಗೆ ಹೋಗ್ಬಹುದಲ್ಲ, ಎರಡು ಬೆಳೆ ಮೆಕ್ಕೆಜೋಳದ ಬೆಳೆ ಬೆಳಬಹುದು, ಇನ್ನೊಂದು ತರಕಾರಿನೋ ಅಥವಾ ಏನು ಈಗ ಕಾಳು ಹಾಕೋದು ಅದನ್ನ ನೀವು ಹೇಳ್ತೀರಿ. ಹೌದು, ಹಳೆ ಕಾಲದಲ್ಲಿ ನಮ್ಮ ತಂದೆ ನವಧಾನ್ಯಗಳು ನವಣೆ ಆಗ್ಲಿ ಅಂದ್ರೆ ನೀವು ಅಲ್ಲಿ ಭೂಮಿನೂ ಕೂಡ ಅದು ಫಲವತ್ತತೆ ಜಾಸ್ತಿನೇ ಆಗ್ತದೆ, ಕಡಿಮೆ ಆಗಲ್ಲ. ನೈಟ್ರೋಜನ್ ಅಂಶ ಏನು ತನ್ನಟ್ಟಿಗೆ ತಾನೇ ಹೆಚ್ಚು ಮಾಡಿಕೊಳ್ಳುತ್ತೆ. ಹೌದು, ಅದು ಮಾಡಿಕೊಳ್ಳುತ್ತೆ ಸರ್. ನಾವು ನೀರಾವರಿಯಲ್ಲಿ ಉಪಯೋಗಿಸಿರೋದ್ರಿಂದ ನಮಗೆ, ಆಮೇಲೆ ನಾವು ಬರೀ ಮೆಕ್ಕೆಜೋಳ ಮಾತ್ರ ಉಪಯೋಗಿಸ್ತಾ ಇಲ್ಲ, ಇನ್ನೂ ಪರ್ಯಾಯ ಬೇರೆ ಜಮೀನಿನಲ್ಲಿ ಭತ್ತನೂ ಬೆಳಿತಿರ್ತೀವಿ, ಮೆಣಸಿನಕಾಯಿನೂ ಬೆಳಿತಿರ್ತೀವಿ. ಬೇರೆ ಬೇರೆ ಇದರಿಂದ ನಾವು ಎರಡು ಪದ್ಧತಿಯನ್ನು ಅನುಸರಿಸ್ತೀವಿ. ನಾವು ಬೋರ್ವೆಲ್ಲು ಅಂತಲ್ಲಿ ಆಮೇಲೆ ಸ್ವಲ್ಪ ಭೂಮಿ ಇದ್ದವರು ಇದನ್ನೆಲ್ಲ ಮೂರು ಬೆಳೆಯನ್ನು ತೆಗಿತಾರೆ. ಪ್ರಯತ್ನ ಯಾಕೆ ಮಾಡಬಾರ್ದು? ಮಾಡಬಹುದು, ಮಾಡೋದ್ರಿಂದ ತಪ್ಪಿಲ್ಲ ಸರ್. ಹೌದಲ್ಲ, ಮಾಡೋದ್ರಿಂದ ತಪ್ಪಿಲ್ಲ, ಅದು ಪ್ರಯತ್ನ ಮಾಡಬಹುದು. ಇಲ್ಲ, ನೀವು ಆ ಹೊಲನೆಯ ಈಗ ಸ್ವಲ್ಪ ದಿನ ನೀವು ಈಗ ಕುರಿಗಳು ಉಳ್ಕೊಳ್ಳಕ್ಕೂ ಬಿಟ್ಕೊಡ್ಬೋದಲ್ಲ, ಮಾಡ್ತಿದೀವಿ ನಾವು. ನಮ್ಮ ಅವಾಗ ನೀವು ಏನ್ ಹೇಳಿದ್ರಲ್ಲ, ಈಗ ಬಿಸಿಲು ತಾಗ್ಬೇಕು ಭೂಮಿಗೆ, ಹಿರಿಯರ ಪದ್ಧತಿ ಇದೆ, 365 ದಿನಾನು ಬೆಳೆನೇ ಬೆಳ್ಕೊಂತ ಕೂರೋದಲ್ಲ. ಹೌದು, ಸ್ವಲ್ಪ ಸೃಷ್ಟಿಗೂ ಸ್ವಲ್ಪ ಖಾಲಿ ದಿನ ಬಿಟ್ಕೊಡು, ಮತ್ತೆ ಬಿಸಿಲಿನೂ ಪಡ್ಕೊಳ್ಳಿ ಆ ಭೂಮಿಯನ್ನ, ಒಂದು ನಿರೀಕ್ಷೆ ಏನು ಇದಾಗಲ್ಲ, ಹಿನ್ನಡೆ ಆಗಲ್ಲ. ಅದಕ್ಕೆ ಹಿನ್ನಡೆ ಆಗಲ್ಲ, ಆದ್ರೂ ಅದು ಅದು ಭೂಮಿಗೂ ಕೂಡ ನಮ್ಮಂತೆ ಜೀವ ಇದೆಯಲ್ಲ. ಅದಕ್ಕೂ ಉಸಿರಾಟದ್ದು ಗಾಳಿದು ಎಲ್ಲ ಬೇಕು ಬೇಕು. ಅದೇ ಆಮೇಲೆ ನಾವು ನಿರಂತರವಾಗಿ 3 ತಿಂಗಳು ಮಾಡೋದ್ರಿಂದ ನಾವು 3ರಲ್ಲಿ ತಗೊಳ್ಳೋ ಲಾಭನ 2ರಲ್ಲಿ ತಗೊಳ್ಳೋದು ಅಂತ ನನ್ನ ಭಾವನೆ ಇದೆ. ನನ್ನ ಭಾವನೆ ಇದೆ, ನಾನು ಯಾಕಂದ್ರೆ ಪ್ರಾಯೋಗಿಕವಾಗಿ ನಾನು ಮಾಡಿ ನೋಡಿದ್ದೀನಿ. ಈಗ ತಮ್ಮ ಅನುಭವದ ಪ್ರಕಾರ ಈಗ ಇಳುವರಿ ಬಗ್ಗೆ ಮಾತಾಡಿ. ಇಳುವರಿ ಸರ್, ಒಂದೊಂದು ತಳಿಯಲ್ಲಿ ಒಂದೊಂದು ಅಂತರ ಇಳುವರಿ ಇದೆ, ಆದ್ರೆ ಪ್ರತಿಯೊಂದು ತಳಿ ಅಂತರ 5 ಕ್ವಿಂಟಲ್ ಡಿಫರೆನ್ಸ್ ಇದೆ. ನನ್ನ ಹೊಲದಲ್ಲಿ ಈ ಸಲ ನಾನು 40 ಕ್ವಿಂಟಲ್ಗಿಂತ ಕಡಿಮೆ ಆಗಲ್ಲ ಅಂತ ನನ್ನ ಭಾವನೆ ಇದೆ. ನನ್ನ 40 ಕ್ವಿಂಟಲ್ ಒಂದು ಎಕರೆಗೆ 40 ಕ್ವಿಂಟಲ್ ಪಡಿತೀರಿ? ಪಡೇ ಪಡಿತೀನಿ. ಆ ತಳಿ ಈ ತರ ಬೇರೆ ಬೇರೆ ನಮ್ಮ ಪಕ್ಕದ ರೈತರು ಕೂಡ ಆ ತರ ಪಡೆದಿದ್ದಾರೆ ಈ ಸಲ. ಆಮೇಲೆ ಮಾರ್ಕೆಟ್ ದರನೂ ಚೆನ್ನಾಗಿದೆ. ಕನಿಷ್ಠ ಸರ್ಕಾರದ ಬೆಂಬಲ 2400 ಇದ್ರೂ ಕೂಡ ನಮಗೆ 2200-300 ಅಂತೂ ಭಯ ಇಲ್ಲ ಅಂತ ನನ್ನ ಭಾವನೆ. ಅಂದ್ರೆ ಈಗ ಸರ್ಕಾರ ತಮ್ಮ ಒಂದು ರೈತರ ನೆರವಿಗೆ ಬಂದಿದೆ ಅಂತ ತಾವು ಹೇಳಕ್ ಇಷ್ಟಪಡ್ತೀರಿ? ಹಾ, ಬಂದಿದೆ ಸರ್. ಆದರೂ ಸರ್ಕಾರ ತೆಗೆದುಕೊಳ್ಳಂತ ಮೆಕ್ಕೆಜೋಳನ ರೈತರಿಗೆ ಅತಿ ಶೀಘ್ರವಾಗಿ ಪೇಮೆಂಟ್ ಆಗ್ಬೇಕು. ಪೇಮೆಂಟ್ನಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ, ತಡ ಆಗ್ತಾ ಇದೆ. ಅದು ತಡ ಅಂದ್ರೆ ಏನು, ಬಹಳ ತಡ ಆಗ್ತಾ ಇದೆ. ಇದರಿಂದ ಅವರಿಗೆ ಬಹಳ ನೋವನಿಸ್ತಾರೆ. ನಮ್ಮ ಕಡೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಅಂತೇಳಿ ಅದು ಬೇರೆ ಪ್ರಚಾರ ಇರುತ್ತೆ. ಅಲ್ಲಿ ಪ್ರಾಕ್ಟಿಕಲ್ ಆಗಿ ರೈತರು ನೋವು 1 ತಿಂಗಳಲ್ಲಿ ಆಗಂತದ್ದು 3 ತಿಂಗಳು 3.5 ತಿಂಗಳು 4 ತಿಂಗಳು ಅನ್ನೊಂದು ಆದಂತ ಅನುಭವನು ಇದೆ. ಪೇಮೆಂಟ್ ಇನ್ನೊಂದು ಬೆಳೆ ಬೆಳೆದು ಆ ಬೆಳೆ ಕಟಾವ್ ಆದ್ಮೇಲೆ ಕೊಟ್ಟಂಗಾಗ್ತಾ ಇದು. ಈ ಪದ್ಧತಿ ರೈತರಿಗೆ ಸ್ವಲ್ಪ ಕಷ್ಟದಾಯಕ ಸಹಿಸಿಕೊಳ್ಳೋದು, ಯಾಕಂದ್ರೆ ನೆಕ್ಸ್ಟ್ ಸೀಸನ್ ಗೆ ತಯಾರಾಗಬೇಕು. ಇದು ಸರ್ಕಾರಗಳು ರೈತರ ವಿಷಯದಲ್ಲಿ ಅದು ಏನೇ ಈ ಜೋಳ ಅಂತಲ್ಲ ಮೆಕ್ಕೆಜೋಳ ಅಂತ ಯಾವುದೇ ಪರ್ಚೇಸ್ ಭತ್ತ ತಗೊಳ್ಳಿ ಇನ್ನೊಂದು ಯಾವುದೇ ತಗೊಳ್ಳಿ ರೈತರಿಂದ ಆದಷ್ಟು ಆ ಕಾಲ ಮಿತಿಯೊಳಗೇನೆ ಅವರಿಗೆ ಹಣ ಸಂದಾಯ ಮಾಡಂತ ವ್ಯವಸ್ಥೆ ಮಾಡಿದ್ರೆ ರೈತರು ಖುಷಿ ಪಡ್ತಾರೆ. ಇಲ್ಲಿ ಸರ್ಕಾರನು ಕೂಡ ಬೇರೆ ಬೇರೆ ಪ್ರದೇಶಕ್ಕೆ ಅನುಗುಣವಾಗಿ ಒಂದು ಪಾಲಿಸಿನ ನಿರ್ಧಾರ ಮಾಡೋದು ಸೂಕ್ತ ಅಂತೀರಿ? ಈಗ ಮೆಕ್ಕೆಜೋಳದ ಬೆಳೆ ಬೇರೆ ಬೇರೆ ನಮ್ದು ಕರ್ನಾಟಕದ ಒಂದು 8 ಭಾಗಗಳಾಗಿ ವಿಂಗಡಿಸಲಾಗಿದೆ ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆ ವತಿಯಿಂದ. ಈಗ ಜೋನಲ್ ವೈಸ್ ಅದೇ ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗೆ ಈ ಪದ್ಧತಿ ತಂದ್ರೆ ಆಗುತ್ತೆ ನೋಡ್ರಿ. ಬೆಳಗಾವಿಲಿ ಕಬ್ಬು, ದಾವಣಗೆರೆ ಬಳ್ಳಾರಿ, ಅಲ್ಲ ಬೆಳಗಾವಲ್ಲೂ ಕೂಡ ಮೆಕ್ಕೆಜೋಳ ಬೆಳೀತಾರೆ. ಆದ್ರೆ ಅಲ್ಲಿನ ಏನು ಸೀಸನ್ ಅಂತ ಅದೇ ಬೇರೆ ಬೇರೆ ಬೇರೆ ಬೇರೆ. ಇಲ್ಲಿ ನಮ್ಮ ದಾವಣಗೆರೆ ಬಳ್ಳಾರಿ ಮತ್ತೆ ಇಲ್ಲಿ ಬೇರೆ, ಇದು ದಕ್ಷಿಣದಲ್ಲಿ ಮತ್ತೆ ಬೇರೆ. ಇಲ್ಲಿ ಬೆಂಗಳೂರು ಕೋಲಾರ ಬೆಂಗಳೂರು ಇಲ್ಲಿ ಬೇರೆ, ಇಲ್ಲಿ ಬೇರೆ. ಹಾಗಾಗಿ ಅದು ಅವಧಿಗೆ ತಕ್ಕ ಹಾಗೆ ಅದು ಮಾಡ್ಕೊಂಡ್ರು ರೈತರು. ರೈತಾಪಿ ಯಾವುದೇ ಯೋಜನೆಗಳು, ಸರ್ಕಾರಿ ಯೋಜನೆಗಳು ರೈತಾಪಿ ಜನಾಂಗಕ್ಕೆ ಸಂತೋಷವನ್ನು ಮತ್ತು ಆರ್ಥಿಕ ಸಬಲತೆಯನ್ನು ಉಂಟು ಮಾಡಬೇಕು. ಅವಾಗಿನ ಅದು ಸರ್ಕಾರ ಅವರ ಹತ್ತಿರಕ್ಕೆ ಬಂದಿದೆ ಅಂತ ಮನೋಭಾವನೆ ನಮ್ಮಲ್ಲಿ ಮೂಡುತ್ತೆ. ಅಲ್ಲ ಸರ್ಕಾರ ಕೂಡ ಮಾಡಿರ್ತಾರೆ, ಆದ್ರೆ ಕೆಲವೊಂದು ವ್ಯತ್ಯಾಸ ಆಗ್ತದೆ ಇಲಾಖೆ ವತಿಯಿಂದ. ನಾವು ಈ ತಾಂತ್ರಿಕ ವಿಷಯಗಳು ನೀವು ಹೇಳಿದೆಲ್ಲ, ತಾಂತ್ರಿಕ ಬೆಳವಣಿಗೆ ಆದಂಗೆಲ್ಲ ಉಪಯೋಗಿಸ್ಬೇಕು. ಅದೇ ರೀತಿ ದಿನಗಳು ಬೇರೆ ಬೇರೆ ಆದಂಗಲ್ಲ, ಸರ್ಕಾರದ ರೀತಿ ನಿಯಮಗಳಲ್ಲೂ ಕೂಡ ರೈತರಿಗೆ ಹತ್ರ ಆದಂತ ಬದಲಾವಣೆಗಳನ್ನು ಅವರು ಕೂಡ ಮಾಡಿಕೊಳ್ಬೇಕು, ನಾವು ಕೂಡ ಸ್ವೀಕಾರ ಮಾಡಬೇಕು. ಕೃಷಿ ಇಲಾಖೆ ಮತ್ತೆ ಕೃಷಿ ಅಧಿಕಾರಿಗಳ ಮಟ್ಟಕ್ಕೆ ಇದು ತಂದಾಗ ಅದು ಅಂತ ಬದಲಾವಣೆಗಳು ಕಡಿಮೆ ಆಗ್ತವೆ. ಹೌದು ಸರ್. ನಿರಂತರವಾಗಿ ಯಾರು ರೈತರ ಜೊತೆಗೆ ಯಾವ ಸರ್ಕಾರದ ಅಧಿಕಾರಿಗಳು ಒಡನಾಟ ಇರ್ತಾರೋ ಅಂತವರಿಂದನೇ ಇದು ಇಂಪ್ಲಿಮೆಂಟ್ ಆಗ್ಬೇಕು. ಸಹಾಯಕರು ಇರ್ತಾರೆ, ಇಲಾಖೆ ಇರುತ್ತೆ. ಹೌದು, ಅಂದ್ರೆ ಅವ್ರ ಜೊತೆಗೆ ನೀವು ಸಂಪರ್ಕ ಬಂದಾಗ ಈಗ ರೈತರಿಗೂ ಯಾವ ಬೆಳೆ ಬೆಳಿಬೇಕು ಅಂತ ಅವರು ಸಲಹೆ ಕೊಡ್ತಾರೆ, ರೈತ ಯಾವ ಬೆಳೆ ಬೆಳೆದಾನ ಅಂತ ಅವರು ಕೂಡ ನೋಡ್ತಾರೆ. ಹಾಗಾಗಿ ಅವರು ಯೋಜನೆಗಳು ತಮಗೆ ತಲುಪಕ್ಕೆ ಅವರು ಸಹಾಯ ಮಾಡ್ತಾರೆ. ಆಮೇಲೆ ಕಾಲಕಾಲಕ್ಕೆ ಬದಲಾವಣೆ ಅಂತ ಯೋಜನೆಗಳು ಅವರೆಲ್ಲ ಮಾಹಿತಿ ಇರುತ್ತೆ. ಅವರು ನಿರಂತರವಾಗಿ ರೈತರ ಜೊತೆಗೆ ಸಂಪರ್ಕ ಇರೋದ್ರಿಂದ ಅದು ವಿಚಾರ ವಿನಿಮಯ ಆಗುತ್ತೆ. ಅದು ಆ ವೇಳೆಯಲ್ಲಿ ರೈತರಿಗೆ ಕೂಡ ಮನೋಭಾವ ಬರುತ್ತೆ, ನಾವು ಯಾಕೆ ಉಪಯೋಗಿಸಬಾರದು ಅಂತೇಳಿ. ಅದು ಆಗ್ಬೇಕು ನಮ್ಮ ಸರ್ಕಾರದಿಂದ. ಈಗ ಮೆಕ್ಕೆಜೋಳದ ಬೆಳೆಗೆ ಬೇಸಾಯ ಇದು ಮಣ್ಣನ್ನು ಯಾವ ತರ ತಯಾರು ಮಾಡ್ತೀರಿ ಸರ್? ಮಣ್ಣನ್ನು ನಾವು ಬೇಸಿಗೆಯಲ್ಲಿ ಟ್ರಾಕ್ಟ್ರಿ ಕೂಡ ಈ 2 ಮಡಿಕೆ ಅಂತ ಬರುತ್ತೆ, ಅದ್ರೂ ಕೂಡ ಉಳುಮೆ ಮಾಡೋದು, ಆಮೇಲೆ ಟಿಲ್ಲರ್ ಅದನ್ನು ಕೂಡ ಮಾಡಿ, ಆಮೇಲೆ ಬೋದು ಮುಖಾಂತರ ಈ ನಾವು ಏನು ಮೆಣಸಿನ ಗಿಡ ಹತ್ತಿಗೆ ಏನು ಮಾಡ್ತಿತ್ತು ಅದೇ ತರ ಬೋದು 2 ಬೋದು ಆ ಕಡೆ ಈ ಕಡೆ ಸೀಡ್ ಅನ್ನು ನಾವು ನಾಟಿ ಮಾಡೋದು, ಆ ಪದ್ಧತಿನ ಉಪಯೋಗಿಸ್ತಾ ಇದೀವಿ. ಬೇಸಿಗೆಯಲ್ಲಿ ಎಲ್ಲಾ ರೈತರು ಮಾಡಿದಂತೆ ಬೇಸಿಗೆ ಉಳುಮೆಯನ್ನು ಮಾಡಲೇಬೇಕು. ಟ್ರಾಕ್ಟರ್ ಅಂದ್ರಲ್ಲಿ ಯಾವ ಟ್ರಾಕ್ಟರ್ ಉಪಯೋಗಿಸ್ತೀರಿ? ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಾವ ಈಗ ಈ ಹೊಸ ಹೊಸ ಟ್ರಾಕ್ಟರ್ ಬಂದಿದೆ, ಸ್ವರಾಜ್ಯ ಬಂದಿದೆ, ಮಹೇಂದ್ರ ಬಂದಿದೆ, HMT ಬಂದಿದೆ. ನಮ್ಮ ಹತ್ರ ಇರೋ ದೊಡ್ಡ ಟ್ರಾಕ್ಟರ್ಗಳೇ ಇದು. ದೊಡ್ಡ ಟ್ರ್ಯಾಕ್ಟರ್, ವೀಡರ್ ಈ ಟೈಪ್ ಇಲ್ಲ, ದೊಡ್ಡ ಟ್ರ್ಯಾಕ್ಟರ್ ಕೂಡ ನಮ್ಮ ಉಳುಮೆ ಮಾಡೋದು. ಅಲ್ಲ, ಈಗ ಟ್ರ್ಯಾಕ್ಟರ್ ಒಂದೇ ಇರುತ್ತೆ, ಅದು ನೀವು ಬಳಸುವಂತ ಉಪಕರಣ ಬೇರೆ ಇರುತ್ತೆ. ಉಪಕರಣ ಬೇರೆ, ಕಳೆ ತೆಗೆಕ್ಕೆ ಬೇರೆ ಉಪಯೋಗಿಸ್ತೀರಿ, ಮತ್ತೆ ನಡೋಕೆ ಬೇರೆ ಉಪಯೋಗಿಸ್ತೀರಿ, ಮತ್ತೆ ಹಾರ್ವೆಸ್ಟ್ಗೆ ಬೇರೆ ಉಪಕರಣ ಉಪಯೋಗಿಸಬೇಕಾಗುತ್ತೆ. ಕೂರಿಗೆ ಟ್ರ್ಯಾಕ್ಟರ್ ಟಿಲ್ಲರ್, ಟ್ರ್ಯಾಕ್ಟರ್ ಮಡಿಕೆನೆ, ಟ್ರ್ಯಾಕ್ಟರ್ ಬೋಧನೆ. ಟಿಲ್ಲರ್ ಯಾವ್ದು ಉಪಯೋಗಿಸ್ತೀರಿ? ಟ್ರ್ಯಾಕ್ಟರ್ ಟಿಲ್ಲರ್ ಬರುತ್ತೆ ಸರ್. ಟ್ರ್ಯಾಕ್ಟರ್ ಟಿಲ್ಲರ್ ನಮಗೆ ಅದೇ ಟಿಲ್ಲರ್ ಅಲ್ಲೂ ಕೂಡ ಬೇರೆ ಬೇರೆ ಐದರು ಇದಾವೆ, ಐದರು ಎಂಟರು ಇದೆ. ಅದು ಮಣ್ಣನ್ನು ಪುಡಿ ಮಾಡೋದು ಇದೆ ಸರ್. ಆಮೇಲೆ ಸ್ವಲ್ಪ ಇನ್ನ ನಮ್ಮ ಮಣ್ಣನ್ನು ಗಡ್ಡೆ ಕಟ್ಟಿ ತಂದ್ರಗಿನ ರೋಟರ್ವೇಟರ್ ಮಾಡಿಸ್ತೀನಿ. ರೋಟರ್ ಮೀಟರ್ ನಿಂದ ಮಣ್ಣು ಅದ ಬರುತ್ತೆ, ಆಮೇಲೆ ಪುಡಿ ಪುಡಿ ಆಗುತ್ತೆ. ಅಂದ್ರೆ ತಾಂತ್ರಿಕವಾಗಿ ತಾವು ಸಾಕಷ್ಟು ಅಳವಡಿಸಿಕೊಂಡಿ. ಯಾವ ಉಪಕರಣ ಇಟ್ಟಿರಿ ಒಂದೊಂದಾಗಿ ಹೇಳ್ತಾ ಹೋಗಿ, ಎಲ್ಲ ಬೆಳೆಗೂ ಯಾವ್ಯಾವ್ದು ಬಳಸ್ತಾ ಇದ್ದೀರಿ ಅದನ್ನು ಕೂಡ ಹೇಳಿ ಸರ್. ಈಗ ನಾವು ಈ ಸೈಕಲ್ ವೀಡರ್ ಅದು ಒಂದು ಮೂರ್ ಜನ ನಾವು ಎಣ್ಣಾಳು ಮಾಡಂತ ಕೆಲಸ ಒಂದೇ ಮಾಡುತ್ತೆ ನೋಡಿ. ಅದನ್ನು ನನ್ನ ಹತ್ರ ಇದೆ, ಅದು ಸುಮಾರು ನನ್ನ ಹತ್ರ ಇರೋಕೆ ಎಷ್ಟು ವರ್ಷ ಆಯ್ತು ಅಂದ್ರೆ ಸುಮಾರು 15 ವರ್ಷದ ಹಿಂದ್ಗಡೆನೆ ಮಾಡಿಸಿದ್ವಿ. ಅದಕ್ಕೆ ಸೈಕಲ್, ಸೈಕಲ್ ವೀಡರ್ ಇದೆ, ಸೈಕಲ್ ವೀಡರ್. ಆಮೇಲೆ ಮೂರ್ ಆಸ್ಪರ್ ವೀಡರ್ನು ಇದೆ, ತ್ರೀ ಆಸ್ಪರ್ ಹೌದು ವೀಡರ್ ಅದು ಇದೆ. ಆಮೇಲೆ ಟ್ರ್ಯಾಕ್ಟರ್ ಇದು ಇದೆ, ಇದು ಕಳೆ ತೆಗೆಯಕ್ಕಷ್ಟೇ. ಅವು ಕಳೆ ತೆಗೆಯಕ್ಕೆ ಸರ್, ಕಳೆ ತೆಗೆಯಕ್ಕೆ. ಆಯ್ತು, ಮುಂದೆ ಆಮೇಲೆ ಬೇಸಿಗೆಗಿಂತೂ ಟ್ರ್ಯಾಕ್ಟ್ರಿ ಬೆಳೆ ಆ ಟ್ರ್ಯಾಕ್ಟ್ರಿಯಲ್ಲೇ ನಾವು ಹಿಂದ್ಗಡೆ ಒಂದು ದೊಡ್ಡ ನಗ ಕಟ್ಕೊಂಡು ಸಣ್ಣ ಸಣ್ಣ ಕುಂಟೆ ಹೊಡಿಯೋಕ್ಕೂ ಉಪಯೋಗಿಸ್ಕೊಳ್ತೀವಿ. ಅದನ್ನು ಉಪಯೋಗಿಸ್ಕೊಳ್ತೀವಿ, ಟ್ರ್ಯಾಕ್ಟರ್ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಈಗ ಎತ್ತುಗಳ ಬದಲಿಗೆ ಎತ್ತುಗಳು ಇಲ್ಲದಲ್ಲ ಸರ್. ನಾನು ಅದೇ ಒಂದು ಹಲವಾರು ಸಲ ತಮ್ಮಂತ ತಜ್ಞರು ಆಕಾಶವಾಣಿಯಲ್ಲಾಗ್ಲಿ ಅಥವಾ ಕೃಷಿ ಆಸಕ್ತಿ ಇದ್ದವರಲ್ಲಿ ನಾನು ಏನ್ ಹೇಳ್ತಿದ್ದೇನೆಂದ್ರೆ, ಆಟೋಮೊಬೈಲ್ ಇನ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ನ ಮೊದಲ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಎರಡು ಎತ್ತುಗಳು, ಎರಡು ಎತ್ತು, ಎರಡು ಕ್ವಾಣ ಇರ್ತಿದ್ವು, ಎರಡೆರಡು ಸೈಕಲ್ ಮೋಟರ್ಗಳಿದಾವೆ. ಹೌದು, ಆ ಸೈಕಲ್ ಮೋಟರ್ನ ನಾವು ಎತ್ತುಗಳು ಸಮಾನವಾಗಿ ದುಡಿಸ್ಕೊಳ್ಬೇಕು, ಬೇರೆ ರೋಡ್ ಮೇಲೆ ತಿರುಗಾಡಿಸ್ಬಾರ್ದು. ಅದಕ್ಕೆ ನಮ್ಮ ಟೆಕ್ನಾಲಜಿ ಅದಕ್ಕೂ ಉಪಯೋಗಿಸ್ರಿ ಅಂತ. ರೈತರ ಮಕ್ಕಳೇ ಇರ್ತಾರೆ, ಮಕ್ಕಳೇ ಇರ್ತಾರೆ. ಹೌದಲ್ಲ, ಹೀಗೆ ಅವು ಬಂದು ವಾಹನಗಳನ್ನು ಕೂಡ ನಾವು ಕ್ವಾಣನ್ ಟೈಪ್ ನಮ್ಮ ಎತ್ತಿನ ಟೈಪ್ ಉಪಯೋಗಿಸ್ಕೊಳ್ಳಿ ಅಂತ. ನೆಂಟರನ್ನ ಮಾತಾಡ್ಸಕ್ಕೆ, ಸಿಟಿಗೆ ಹೋಗಕ್ಕೆ, ತರಕಾರಿ ತರೋದಕ್ಕೆ, ಅಥವಾ ನಾವು ಇನ್ನೊಂದು ಬೇರೆ ಕೆಲಸ ಶುಭ ಕಾರ್ಯಗಳಿಗೆ ಬಳಸೋದಕ್ಕೆ ವೆಹಿಕಲ್ಗಳಿಂದ ಆಗ್ಬಾರ್ದು. ಆ ವೆಹಿಕಲ್ ಕೂಡ ನಮ್ಮ ಜೊತೆಗೆ ಒಕ್ಕಲುತನಕ್ಕೆ ಬರ್ಬೇಕು ಅಲ್ಲಿ. ಅದು ಆ ಆಕರ್ಷಣೆ ಯುವ ಜನಾಂಗನೂ ಸೆಳಿಬೇಕು. ಇದರಲ್ಲಿ ಈ ತರ ಮಾಡಿದ್ರು ಕೂಡ ನಾವು ಈಜಿ ಮಾಡಬಹುದಲ್ಲ. ಹೌದು, ನಾವು ವಿದ್ಯಾವಂತರಾಗಿ ನಾವು ಬದುಕು ಕೃಷಿ ಅಂದ್ರೆ ಇನ್ನ ಹಿಂದಕ್ಕೆ ಹೋಗ್ತಾರೆ, ಅದು ಹೋಗ್ಬಾರ್ದು. ಕೃಷಿ ಅಂದ್ರೆ ಎಲ್ಲರೂ ಬರಬೇಕು. ಹೌದು, ಈ ನಿಟ್ಟಿನಲ್ಲಿ ಸರ್ಕಾರನು ಮುಂದಾಳತ್ವ ವಹಿಸ್ಕೊಳ್ಬೇಕು. ಕೃಷಿ ತಾಂತ್ರಿಕ ವಿಶ್ವವಿದ್ಯಾಲಯಗಳು ಕೂಡ ಈ ಅತಿ ಮುಖ್ಯವಾಗಿ ಮೋಟಾರ್ ಸೈಕಲ್ ಇಂದ ಯಾವ ತರ ಉಪಯೋಗಿಸಬಹುದು, ಅದಕ್ಕೆ ಅಗುರವಾದಂತ ಇಕ್ವಿಪ್ಮೆಂಟ್ ಜೋಡಿಸಿಕೊಂಡು ಯಾವ ಉಳುಮೆ ಮಾಡಬಹುದು, ಅದು ಪದ್ಧತಿ ಮುಂದೆ ಬಂದೇ ಬರ್ತದೆ, ಬರಲೇಬೇಕು ಸರ್. ಈಗ ತಮ್ಮ ಕಡೆಯಿಂದ ಮತ್ತೀಗ ವೀಡರ್ ಹೇಳಿದ್ರಿ, ಮತ್ತೆ ಈಗ ಉಳಿದಿದ್ದು ಯಾವ್ಯಾವ್ದು ಉಪಕರಣ ಬಳಸ್ತೀರಿ? ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಡೆಕುಂಟೆ ಇದೆ, ಕೂರಿಗೆ ಇದೆ. ಅಲ್ಲ, ಉಪಕರಣ ಈಗ ಏನು ತಾಂತ್ರಿಕವಾಗಿ ಪದ್ಧತಿ? ಟ್ರ್ಯಾಕ್ಟರ್ ಟಿಲ್ಲರ್ ಇದೆ, ಮಡಿಕೆ ಇದೇನೆ, ಆಮೇಲೆ ರೋಟೋವೇಟರ್ ಇದೆ, ಮೂರ್ ಆಸ್ಪರ್ ವೀಡರ್ ಇದೆ, ಅತಿ ಕಡಿಮೆದು ಸೈಕಲ್ ವೀಡರ್ ಇದೆ. ಆಮೇಲೆ ಇತ್ತೀಚೆಗೆ ಹಳೆ ಸಂಪ್ರದಾಯ ತಮ್ದು ಈಗ ಒಂದು ತಾಂತ್ರಿಕತೆಗೆ ತಾವು ಎಷ್ಟು ಹಣ ಸಾಮಾನ್ಯವಾಗಿ ಖರ್ಚು ಮಾಡಿರ್ಬೋದು ಕಳೆದ 15-20 ವರ್ಷಗಳಿಂದ? ಅದು ಅದಕ್ಕೋಸ್ಕರ ಅಂತಲ್ಲ ಸರ್, ಅದು ಎಲ್ಲಕ್ಕೂ ಉಪಯೋಗ ಆಗುತ್ತಲ್ಲ. ವೀಡರ್ ಬಂದ್ರೆ ಅದೇ ನಾವು ಬೇರೆ ಮೆಕ್ಕೆಜೋಳಕ್ಕಂತ ಅಲ್ಲ, ಎಲ್ಲ ಬೆಳೆಗೂ ಬೇರೆ ಬೆಳೆಗೂ ನೀವು ಬೇರೆ ಬೇರೆ ಬೆಳೆಗೆ ಬೇರೆ ಉಪಯೋಗಕರಣ ಬೇಕಾಗುತ್ತೆ. ಆದ್ರೆ ಅದರಿಂದ ಲೇಬರ್ ಕಡಿಮೆ ಆಗುತ್ತೆ ನಮಗೆ. ಒಂದು ಸುಮಾರು ನಾವು ಲೇಬರ್ ಕೂಡ ಮಾಡಿದ್ರಿನ ಒಂದು 26 ಒಟ್ಟಾರೆ ಆ ಕ್ರಾಪ್ ಬರೋದ್ರೊಳಗೆ ಆಗಬೇಕು, ಇದನ್ನ 5 ಆಳಲ್ಲಿ ಮುಗಿಸಿಬಿಡ್ಬೋದು. ಅಂದ್ರೆ ಅಂತರ ನಾವು 15 ಆಯ್ತಲ್ಲ, ಆತರ ಉಳಿತಾಯ 15 ಕಾರ್ಮಿಕರನ್ನು ಉಳಿಸಿಕೊಂಡಿರ್ತೇವೆ. ಹದಿನೈದು ಕಾರ್ಮಿಕರ ವೆಚ್ಚ 300 ರೂಪಾಯಿ ಅಂದ್ರೆ 15-45. ಅದು ಒಂದು ನಿಮ್ ಕಾರ್ಮಿಕರು ಸಿಗಲ್ಲ ಅಂತ ಒಂದು ಕೊರಗನ್ನ ನೀವು ನೀಗಿಸ್ಕೊಂಡ್ರಲ್ಲಿ ನೀಗಿಸ್ಕೊಂಡ್ರು. ನಮ್ಮ ಯುವ ಜನಾಂಗ ಏನಿದೆಲ್ಲ ತಾವು ಈ ಕೃಷಿ ಕೆಲಸದಲ್ಲಿ ಇನ್ವಾಲ್ವ್ ಆಗ್ಬೇಕು. ಬರೇ ಕೃಷಿ ನಾವು ನೋಡಿದ್ವಿ ಕೇಳಿದ್ವಿ ಅಂತಲ್ಲ, ನಾವು ಮೈ ಬಗ್ಸಿ ಕೆಲಸ ಮಾಡಂತದನ್ನ ನಾವು ಮೈಗೂಡಿಸಿಕೊಂಡಾಗ ಮಾತ್ರ ಅದರಲ್ಲಿ ತೃಪ್ತಿ ಸಿಗುತ್ತೆ. ಆಧುನಿಕ ತಂತ್ರಜ್ಞಾನಗಳು ಉಪಯೋಗಿಸ್ಕೊಳ್ಬೇಕು, ಮಾರುಕಟ್ಟೆ ಸೌಲಭ್ಯನೂ ತಗೊಳ್ಬೇಕು, ಸರ್ಕಾರದ ಯೋಜನೆಗಳನ್ನು ನಾವು ನಿರೀಕ್ಷಣೆ ಮಾಡಬೇಕು. ಆದ್ರೆ ಅದ್ರ ಜೊತೆಗೆ ನಾವು ಮೈ ಮರೆದು ದುಡಿಯೋದನ್ನು ಫಸ್ಟ್ ನಾವು ಮೈಗೂಡಿಸ್ಕೊಳ್ಬೇಕು. ಇದಾಯ್ತು, ಈಗ ಮಣ್ಣ ಹದಗಳಿಸ್ಕೊಂಡು ಆಯ್ತು, ಈಗ ಸಸಿನ ತಾವೇ ಹೇಗೆ ಮಾಡ್ತೀರಿ, ಇದನ್ನ ಬಿತ್ತನೆ ಮಾಡ್ಬಿಡ್ತೀರಾ ಸರ್? ನೇರವಾಗಿ ಬೀಜನ ಬೀಜ ನಾಟಿ ಮಾಡೋದು ಸರ್. ಇದು ಯಾವುದೇ ರೀತಿಯಲ್ಲಿ ಮೇಜನ್ನ ನಾವು ಮಾಡಿಲ್ಲ, ಅದು ಆ ಪದ್ಧತಿಯಲ್ಲಿಲ್ಲ ಸರ್. ಬೀಜ ಹೇಗೆ ತಾವು ತಮ್ಮ ಹೊಲದಿಂದ ಬೆಳೆದುಕೊಂಡಿಲ್ಲ ತರಿಸ್ಕೊತೀರಾ? ಎಲ್ಲ ತರಿಸ್ಕೊಳ್ತೀವಿ ಸರ್, ಎಲ್ಲ ಕಂಪನಿ ಸೀಡ್ಸ್ನೇ ತರಿಸ್ಕೊಳ್ತೀವಿ. ಪ್ರತಿ ವರ್ಷನೂ ಪ್ರತಿ ಬೆಳೆಗೂ ನೀವು ಉಪಯೋಗಿಸ್ತೀರಾ? ನಮ್ಮದು ಯಾವುದು ಇಲ್ಲ ಬೀಜಗಳು ಇಲ್ಲ ಇಲ್ಲ ಇಲ್ಲ ಸರ್. ನಾವು ಅದನ್ನ ಆ ಪದ್ಧತಿ ಮೆಕ್ಕೆಜೋಳ ನಮ್ಮ ಭಾರತಕ್ಕೆ ಬಂದಾಗಲೂ ನಾವಂತೂ ಉಪಯೋಗಿಸಿಲ್ಲ. ಅದನ್ನ ಮುಂದೆ ನೋಡ್ಬೇಕು, ಬೇಕಾದ ಪ್ರಯೋಗ ಮಾಡಿ. ಈಗ ಅದಕ್ಕೆ ಫಲವತ್ತತೆ ಹೆಚ್ಚಿಸ್ಲಿಕ್ಕೆ ಏನು ಬಳಸ್ತೀರಿ? ಆಮೇಲೆ ಸಗಣಿ ಗೊಬ್ಬರ ಅಂತೂ ಹಾಕಿ ಹಾಕ್ತೀವಿ ಸರ್. ಒಂದು ಬಿತ್ತನೆ ಜೊತೆಗೇನೆ ಒಂದ್ ಎಕರೆಗೆ ಒಂದು ಚೀಲ ಡಿಎಪಿ ಹಾಕ್ತೀರಿ. ಆದ್ಮೇಲೆ ರಾಸಾಯನಿಕ ಗೊಬ್ಬರ, ಬೀಜಾಮೃತ ಏನಾದ್ರು? ಬೀಜಾಮೃತ ಸೀಡ್ ಕಂಪನಿ, ನಾವು ಕಂಪನಿ ಬೀಜ ತಗೊಂಡ್ರಿಂದ ಅದು ಟ್ರೀಟ್ಮೆಂಟ್ ಆಗೇ ಬಂದಿರುತ್ತೆ. ಟ್ರೀಟ್ಮೆಂಟ್ ಆಗೇ ಬಂದಿರುತ್ತೆ. ನಾವೇ ಬೀಜನ ಉತ್ಪಾದನೆ ಮಾಡ್ಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಅವಲ್ಲ ತಾವು ಹೇಳಿದಂಗೆ ಅದಕ್ಕೆ ಲೇಪನ ಮಾಡಬೇಕಾಗುತ್ತೆ. ಆ ಕಂಪನಿ ಸೀಡ್ ತಗೊಳ್ಳೋದ್ರಿಂದ ಟ್ರೀಟ್ಮೆಂಟ್ ಪ್ರೊಸೆಸಿಂಗ್ ಆಗೇ ಬಂದಿರುತ್ತೆ. ನಂಬಿಕೆ ತಮಗೆ ಇದೆ ಇದೆ ಅದು ಕಾಣುತ್ತೆ. ಅದರಲ್ಲಿ ಕೆಲವು ಬೆಳೆಗೆ ನೀವು ಬೀಜಾಮೃತ ಹಾಕ್ತೀರ? ಯಾವ ಬೆಳೆಗೆ ಹಾಕ್ತೀರಿ? ಅದನ್ನ ಮೆಣಸಿನಕಾಯಿ ಟ್ರೈಕೋಡ್ರಮ ಅವೆಲ್ಲ ಮಾಡ್ಕೊಳ್ತೀವಿ. ಮೆಣಸಿನಕಾಯಿ ಬೆಳೆಗೆ ನೆಲ್ ಬೀಜ ನಾವು ಸಸಿ ಮಡಿ ಮಾಡ್ಬೇಕಾದ್ರೆ ಅದನ್ನ ಭತ್ತ ಬೇಸಾಯಕ್ಕೆ ಸಸಿ ಮಡಿ ಮಾಡ್ಕೊಳ್ತೀವಲ್ಲ, ಅಲ್ಲಿ ನೀವು ಬೀಜಾಮೃತ ಬೀಜಾಮೃತ ಅದ್ರ ಮಾಡ್ತೀವಿ. ಅದನ್ನ ಮನೆಯಲ್ಲೇ ತಯಾರು ಮಾಡ್ತೀರಾ ಹೆಂಗೆ? ಅದನ್ನು ಸಹ ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪರ್ಚೇಸ್ ಮಾಡ್ತೀನಿ. ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಸರ್. ಅಲ್ಲಿ ನಮಗೆ ಬೇಕಾದಂತ ತಳಿ ಸಿಗ್ಲದ್ರೆ ನಾವು ಪ್ರೈವೇಟ್ ಮಾಡಿರ್ತಾರಲ್ಲ ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡ್ಬರ್ತೀವಿ. ಬೀಜಾಮೃತ ಮಾಡಿದ ಸೀಡ್ ತಗೊಳ್ಬರ್ತೀವಿ ಸರ್. ಆಯ್ತು, ಅದಲ್ಲದೆ ಮತ್ತೀಗ ಇದ್ರದ್ದು ಬೀಜದ ಬಗ್ಗೆ ಹೇಳಿದ್ರಿ, ಇನ್ನು ಇದು ಕಟಾವು ಹೇಗೆ ಮಾಡ್ತೀರಿ ಬೆಳೆ ಬಂದಾಗ? ಕಟಾವು ಸಾಂಪ್ರದಾಯಿಕವಾಗಿ ಕುರಿ ಆಳುಗಳಿಟ್ಟು ಮುರಿಸ್ತಿದ್ವಿ ಮೊದಲೆಲ್ಲ. ಮೊದಲೆಲ್ಲ ಈಗ ಡೈರೆಕ್ಟೇ ಆಗಿಂದಾಗನೆ ಇಂತಿಷ್ಟು ಜನಕ್ಕೆ ತೆನೆ ಬರ್ತದೆ, ತೆನೆ ಬೆಳವಣಿಗೆ ಆಗುತ್ತೆ, ಮತ್ತೆ ಕಟಿಂಗ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟು ಕಟಿಂಗ್ ಶುರು ಮಾಡ್ಬಿಡ್ತೀರಿ? ಈಗ ಕಟಿಂಗ್ ಶುರು ಮಾಡ್ತೀವಿ. ಇದರಲ್ಲಿ ಒಂದು ಪ್ರಮುಖವಾದ ವ್ಯತ್ಯಾಸ ಏನಿದೆ ಅಂದ್ರೆ ಸರ್, ನಾವು ಲೇಬರ್ ಇಟ್ ಮಾಡಿದ್ರಿನ ಒಂದು 15 ದಿವಸ ಉಳಿಸಬಹುದು. ನಾವು ಡೈರೆಕ್ಟ್ ಆಗಿ ಮಿಷಿನ್ ಕೂಡ ಮಾಡ್ಬೇಕಾದ್ರೆ 15 ದಿವಸ ಲೇಟ್ ಆಗುತ್ತೆ. ಯಾಕಂದ್ರೆ ಒಂದು ಹೆಚ್ಚು ನಾವು ಲೇಬರ್ ಕೂಡ ಮಾಡಿದಾಗ ಅಂತ ತೆನೆ ಮುರಿದು ಅಲ್ಲೇ ಹಾಕಿ ಸೊಪ್ಪೆ ಕಡಿದು ಸೊಪ್ಪೆನ ಒಂದ್ ಕಡೆ ಹಾಕಿ ಆಮೇಲೆ ತೆನೆ ಒಂದು ಗೂಡಿಸಿ ಒಂದಲ್ಲಿ ಹಾಕಿ ಜಿನ್ ಅದನ್ನ ಸುಲಿದು ಮಾಡೋದ್ರಿಗೆ ಸುಮಾರು 10 ದಿವಸ 15 ದಿವಸ ಪ್ರೋಸೆಸ್ ಆಗುತ್ತೆ. ಹೌದು, ಇದು ಇದು ಆಗಿದ್ದಾಗ ಮಾಡ್ಬಿಡ್ತಿವಲ್ಲ, ಅದಕ್ಕಾಗಿ ಎಲ್ಲದು ಸೇರಿ ಒಟ್ಟೆ ಟೈಮ್ ಮಾಡ್ಬಿಡ್ತದ. ಅದು ಒಟ್ಟೆ ಟೈಮ್ ಮಾಡುತ್ತ, ಅದಕ್ಕೆ ಲೇಟ್ ಆಗುತ್ತೆ. ಇದು ಅಂದ್ರೆ ಸ್ವಲ್ಪ ಕೆಲವೊಂದು ಬೆಳೆದಿದ್ದು ಇರ್ತವೆ, ಕೆಲವೊಂದು ಬೆಳೆದು ಇರ್ತವ, ಅದೆಲ್ಲ ಸ್ವಲ್ಪ ತೆನೆ ಆಗ್ಲಿ ಒಂದು ಅದು ಹಸಿ ತೆನೆ ಗೊತ್ತಾಗಲ್ಲ, ಇಂಜಿನ್ಗೆ ಏನು ಗೊತ್ತಾಗಲ್ಲ. ಅದು ನಾವು ಅದೇನು ಎಲ್ಲ ಕಟ್ ಮಾಡ್ಕೊಂಡು ಒಂದ್ವೇಳೆ ಅದು ಹಂಗ ನೀವು ಕಟಾವಿಗೆ ಹಾಕಿ ನೀವು ಹಾರ್ವೆಸ್ಟ್ ಮಾಡ್ಬಿಟ್ರೆ ಏನಾಗಬಹುದು? ಅದು ಒಂದು ಯಾವುದೋ ಒಂದು ತೆನೆ ಅಚ್ಚ ಹಸಿರಿನ ತೆನೆ ಇತ್ತಂದ್ರೆ ಅದು ಆ ಕಾಳು ಈ ಕಾಳಿನ ಶೇಖರಣೆ ಆಗಿ ಅದು ತೇವಾಂಶ ಹೆಚ್ಚಿರುತ್ತೆ. ಇದರಲ್ಲಿ ಬೂಜ್ ರೋಗ, ಕೊಳೆ ವಾಸಿನ ಅದು ಟೋಟಲ್ ಕಾರಣ ಆಗುತ್ತೆ. ಅದಕ್ಕೆಲ್ಲ ಅದಕ್ಕೋಸ್ಕರ ಅದು ಸ್ಟ್ಯಾಂಡಿಂಗ್ ಟಾಪ್ ಮೇಲೆ ಒಣಗೋಗಿರುತ್ತೆ. ಅಲ್ಲೇ ಒಣಗ್ಬೇಕು, ಅಲ್ಲೇ ಒಣಗ್ಬೇಕು, ಅಲ್ಲೇ ಎಲ್ಲ ಒಣಗದ್ಮೇಲೆ ನೀವು ಈ ತಾಂತ್ರಿಕತೆ ಈ ಉಪಕರಣ ಬಳಸಿ ನೀವು ಹಾರ್ವೆಸ್ಟ್ ಮಾಡಿ ಹಾರ್ವೆಸ್ಟ್ ಮಾಡಿ ಅವಾಗ ಅದು ಏಕ ಕಾಲದಲ್ಲಿ ಎಲ್ಲ ಮಾಡ್ಕೊಡುತ್ತೆ. ಆಮೇಲೆ 5 ಎಕರೆ 4 ಎಕರೆ ಹೆಚ್ಚು ಇದ್ರೆ ಈ ಮಿಷಿನ್ಗಳು ಉಪಯೋಗಿಸೋದು ಸೂಕ್ತ ಸುಲಭ ಕೂಡ. 1 ಎಕರೆ 2 ಎಕರೆ ಅವರು ಮನೆಯಲ್ಲಿ ಅವರಿದ್ರೆ ಅವರೇ ಮಾಡ್ಕೊಳ್ಳೋದು ಉತ್ತಮ, ಅವ್ರಿಗೆ ಉಳಿತಾಯ ಆಗುತ್ತೆ. ದೊಡ್ಡ ಪ್ರಮಾಣದ ಈಗ 2ಕ್ಕಿಂತ ಜಾಸ್ತಿ ಎಕರೆಗೆ ಇದ್ದಾಗ ಈ ತಾಂತ್ರಿಕತೆಗೆ ಹೋಗಿ ತಾಂತ್ರಿಕ ಉಪಕರಣಗಳನ್ನು ಬಳಸಿಕೊಂಡು ತಾಂತ್ರಿಕವಾಗಿ ತಮ್ಮ ಉಳಿತಾಯ ಮಾಡಬಹುದು. ಜಾಸ್ತಿ ಭೂಮಿಯನ್ನ ಕಡಿಮೆ ಟೈಮಲ್ಲಿ ನೀವು ನಿರ್ವಹಣೆ ಮಾಡಬಹುದು. ಹೌದು ಹೌದು ಹೌದು, ಅದರಿಂದ ಲಾಭ ಇದೆ, ಅದರಿಂದ ಲಾಭ ಇದೆ. ಈ ಮೆಕ್ಕೆಜೋಳ ಬೆಳೆಯೋದ್ರಿಂದ ಗೌಡ್ರಿಗೆ ಲಾಭ ಆಗಿದೆ ಸರ್. ನಮಗೆ ಕೃಷಿ ವೆಚ್ಚ ಕಡಿಮೆ ಆಗುತ್ತೆ ಸರ್. ಹೌದು, ಕೃಷಿ ವೆಚ್ಚ ಕಡಿಮೆ ಆಗೋದ್ರಿಂದ ಇದೇ ನಾವು ವಾಣಿಜ್ಯ ಬೆಳೆಗಳು ನೋಡಿದ್ರೆ ಸುಮಾರು ನೀವು ಬಹಳ ಖರ್ಚು ಬರುತ್ತೆ. ಇವನ್ನು ಹತ್ತಿ ಆಗ್ಲಿ ಮೆಣಸಿನಕಾಯಿ ಆಗ್ಲಿ ಒಂದು ನಮ್ಮ ನನ್ನ ಭಾಗದಲ್ಲಿ ಒಂದೊಂದು ಎಕರೆಗೆ ಏನಿಲ್ಲ ಅಂದ್ರೆ 120,000 ವರೆಗೆ ಖರ್ಚು ಮಾಡಂತ ನಿದರ್ಶನ. 5 ಎಕರೆ ಅಂದ್ರೆ ಎಕರೆಗೆ ಎಷ್ಟು ತೆಗಿತೀರಿ ಗೌಡ್ರೆ ಇದನ್ನ ಮೆಕ್ಕೆಜೋಳನ? ನನಗೆ ಹೇಳ್ತೀನಿ ಸರ್, ಈ ಸಲ ನಾನು 40 ಕ್ವಿಂಟಲ್ ನಿರೀಕ್ಷೆಯಲ್ಲಿ ಇದೆ. ನಿರೀಕ್ಷೆ 40 ಹೆಚ್ಚು, ಆದ್ರೂ ಅವರೇಜ್ ಆಗಿ 40 ಅಂತ ನನಗೆ ಭಯನೇ ಇಲ್ಲ. ಸಿಕ್ಕೇ ಸಿಗುತ್ತೆ. ಇದೆಲ್ಲ ಮೇವು? ಮೇವು ಇದೆ ಸರ್. ನನ್ನ ಎಕರೆಗೆ ಅದೆಷ್ಟು ಬರ್ಬೋದು ಸರ್? ಅದು ಒಣ ಮೇವು ಆದ್ರೆ ಸುಮ್ಮನೆ ಒಂದು 2 ಟನ್ ಆಗುತ್ತೆ ಸರ್. ಒಂದು ಎಕರೆಗೆ ಮೇವಿಗೂ ಕೂಡ ಒಳ್ಳೆ ಬೆಲೆ ಇದೆ. ಆಮೇಲೆ ಮೇವು ಮೆಕ್ಕೆಜೋಳದ ಮೇವು ಫಲವತ್ತತೆ ಪ್ರಾಣಿಗಳು ಇಷ್ಟಪಟ್ಟು ತಿಂತ ಒಂದು. ಆಮೇಲೆ ಇದು ನೆಲ್ಲು ನಾವು ಭತ್ತದ ಹುಲ್ಲಕ್ಕಿಂತ ಅದು ಗುಣಮಟ್ಟದಲ್ಲಿ ಶ್ರೇಷ್ಠ ಅಂತ ನನ್ನ ಭಾವನೆ. ಅದನ್ನೇ ಇಷ್ಟಪಟ್ಟು ತಿಂತಾವೆಲ್ಲ ಪಶುಗಳು. ಅದು ಅದೆಲ್ಲ ತಿಂತವೆ. ಇದರಿಂದ ನಮ್ಗೆ ಮೆಕ್ಕೆಜೋಳದ ಹುಲ್ಲನ್ನು ರೈತರು ಯಥೇಚ್ಛವಾಗಿ ನಮ್ಮ ಭಾಗದಲ್ಲಿ ಏನ್ ಮಾಡ್ತಾರೆ, ಎರಡನೇ ಕ್ರಾಪ್ ಬೆಳಿಬೇಕಂತ ಸುಡ್ತಾರಲ್ಲ, ಅದನ್ನ ಸುಡಬಾರದು. ಸುಡಬಾರದು ಸರ್ ಅದನ್ನ. ಅಂದ್ರೆ ಈಗ ಸುಟ್ರ ಹೊಲ ಫಲವತ್ತತೆ ಆಗ್ತದೆ ಅಂತ ಒಂದು ಭಾವನೆ. ಭಾವನೆ ಸಿಕ್ಕಿಂತ ಸರ್ ಅದು ಸುಡೋಬರ್ ಕಡೆ ಶೇಖರಣೆ ಮಾಡಿ ತಗ್ಗು ತೋಡಿ ಅದು ಹಾಕಿ ಅದನ್ನ ಕೊಳಿಸಿ ಗೊಬ್ಬರ ಮಾಡ್ಬೋದಲ್ಲ, ಮತ್ತೆ ಭೂಮಿಗೆ ಫಲವತ್ತತೆ ಆಗುತ್ತಲ್ಲ. ಹೌದು, ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ಭೂಮಿಯಲ್ಲಿ, ಮತ್ತೆ ಹುಟ್ಟು ಭೂಮಿ, ಅದು ಭೂಮಿಗೆ ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಇದ್ರೆ ಫಲವತ್ತತೆ ಅಲ್ಲ ಭೂಮಿ. ಹೌದು ಹೌದು. ಅದನ್ನ ನಾವ್ ಯಾಕೆ ನಾವು ಅದನ್ನ ಅಗ್ನಿಸ್ಪರ್ಶ ಮಾಡ್ಬೇಕು, ಅದಕ್ಕೆ ಅದು ತಪ್ಪಲ್ಲ, ಅದು ಅದು ಮಾಡಬಾರ್ದಂತ ನನ್ನ ವಿನಂತಿ ಇದೆ. ಸೊ ಹಿಂಗೆ ಮಾಡಬೇಕು. ಹೌದು, ಒಟ್ಟಾರಿಗೆ ಹೇಳ್ಬೇಕಂದ್ರೆ ತಮ್ಮದು ಮೆಕ್ಕೆಜೋಳ ಬೇಸಾಯದಲ್ಲಿ ತಮಗೆ ಯಾವುದೇ ತರ ಒಂದು ಖುಷಿನೇ ಇದೆ? ಖುಷಿನೇ ಇದೆ ಸರ್, ಶ್ರಮ ಕಡಿಮೆ, ನಷ್ಟಂತೂ ಇಲ್ಲ, ಇಷ್ಟಂತೂ ಸತ್ಯ. ನೀವು ಉಳಿದ ಯಾವ್ಯಾವ ಬೆಳೆ ಬೆಳಿತೀರಿ ಸಂಕ್ಷಿಪ್ತವಾಗಿ ಹೇಳಿ ಸರ್? ನಾನು ಸೋನಾ ಮಸೂರಿ ನೆಲ್ಲು ಬೆಳಿತಿದ್ದೀನಿ. ಸೋನಾ ಮಸೂರಿ ಭತ್ತ ಬೆಳಿತೀರಿ? ಭತ್ತ ಬೆಳಿತಿದ್ದೀನಿ. ಅದೇ ಎಕರೆ ಬೆಳಿತೀರಿ? ಅದು ಒಂದು 5 ಎಕರೆ ಇದೆ. ಆಮೇಲೆ ಮೆಣಸಿನಕಾಯಿ ಇದೆ, ಮೆಣಸಿನಕಾಯಿ ಬ್ಯಾಡಿಗೆನೂ ಇದೆ, ಆಮೇಲೆ 551 ಅಂತೂ ಇದೆ. ಗುಂಟೂರು ಬೆಳಿತೀವಿ, ಗುಂಟೂರು ಬೆಳಿತಿದ್ವಿ, ಬೇರೆ ಬೇರೆ ಬೆಳಿತಿದ್ವಿ. ಎಲ್ಲವೂ ಹಸಿ ಮೆಣಸಿನಕಾಯಿಗಿಲ್ಲ, ಎಲ್ಲ ಒಣ ಮೆಣಸಿನಕಾಯಿ ಏನು ನಾವು ಬಿಡೋದು, ಹಸಿ ಮೆಣಸಿನಕಾಯಿ ನಾವು ಮಾಡಲ್ಲ ನಾನು. ಮತ್ತೆ ನೀವು ಆಕಳು ಎಮ್ಮೆ ಎಷ್ಟು ಇಟ್ಟಿರಿ? ನಮ್ಮ ಆಕಳಿಗೂ ನನ್ನ ಹತ್ರ ಇಲ್ಲ ಸರ್, ಮೊದಲಿದ್ದು, ಯಾಕಂದ್ರೆ ನಾನು ಒಬ್ಬನೇ ಇರೋದು. ನಾನು ಒಬ್ಬನೇ ಇರೋದು, ಇದಕ್ಕೆ ನನ್ನ ಕಾರ್ಯಕ್ಷೇತ್ರಗಳು ಬೇರೆ, ಮೂಲ ಕಸುಬು ಒಕ್ಕಲತನ ಜೊತೆಗೆ ಬೇರೆ ಬೇರೆ ಕಾರ್ಯ, ಸಮಾಜ ಕೆಲಸ ಅವೆಲ್ಲ ಮಾಡೋದ್ರಿಂದ ಸಂಘ ಸಂಸ್ಥೆಗಳು, ಕನ್ನಡ ಹೋರಾಟಗಳು, ರೈಲ್ವೆ ಒಂದು ಹೋರಾಟದಲ್ಲಿ ಭಾಗವಹಿಸೋದು, ಇವೆಲ್ಲ ಬಹಳ ನಿರಂತರವಾಗಿರೋದ್ರಿಂದ. ಆದರೆ ನನ್ನ ಪ್ರಮುಖ ಕಾಯಕ ಕೃಷಿ. ಓಹೋ, ಇವೆಲ್ಲ ಮಧ್ಯನೂ ನನ್ನ ಕಾಯಕ ಕೃಷಿ. ತುಂಬಾ ಸಂತೋಷ ಚಂದ್ರಶೇಖರ್ ಗೌಡ ಅವರೇ, ಆಕಾಶವಾಣಿಗೆ ಬಂದು ತಮ್ಮ ಒಂದು ಕೃಷಿ ಅನುಭವ, ಪ್ರಗತಿಪರ ರೈತರಾಗಿ ತಾವು ಯಾವ್ಯಾವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅನ್ನೋದ್ರ ಕುರಿತು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟೆ. ಕೆಲವು ರೈತರಿರ್ತಾರೆ, ಉತ್ಸಾಹಿಗಳಿರ್ತಾರೆ, ಚಂದ್ರಶೇಖರ್ ಗೌಡ ಅವ್ರ ಜೊತೆಗೆ ನಾನು ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ತಿಳಿಸ್ಕೊಡ್ತೀನಿ ಸರ್, ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 9481710419. ಇನ್ನೊಮ್ಮೆ, ಮತ್ತೊಮ್ಮೆ 9481710419. ತುಂಬಾ ಸಂತೋಷ, ಇನ್ನೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಮತ್ತು ಎಲ್ಲ ಆಕಾಶವಾಣಿ ಕೃಷಿ ರಂಗದ ಕೇಳುಗರಿಗೂ ನಮಸ್ಕಾರ. ಇದುವರೆಗೆ ಪ್ರಗತಿಪರ ರೈತರಾದ ಚಂದ್ರಶೇಖರ್ ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ, ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಅರಳಗುಪ್ಪೆಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಈಗ ಕೇಳೋಣ ಭಜನೆ ಪದವನ್ನು. ಬಡಾ ಪದ